ಸಮಯ ಎಂದು ಯಾರಿಗೋಸ್ಕರ ಕಾಯುವುದಿಲ್ಲ. ತಡ ಮಾಡದಿರಿ, ಇದು ನೀವು ಕಟ್ಟಿರುವ ಟ್ಯಾಕ್ಸ್ ಆಗಿದೆ. ಇದು ದೇಶವನ್ನು ಸುರಕ್ಷಿತ ಹಾಗೂ ಸಮೃದ್ಧಿಗೊಳಿಸುತ್ತಲಿದೆ. ಶಿಕ್ಷಣ, ಆರೋಗ್ಯ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸೌಲಭ್ಯಗಳನ್ನು ದೇಶದ ಮೂಲೆ ಮೂಲೆಗಳವರೆಗೆ ತಲುಪಿಸುತ್ತಲಿದೆ. ತೆರಿಗೆದಾರರೇ, ದಯವಿಟ್ಟು ಗಮನಿಸಿ, ಒಂದು ವೇಳೆ ನೀವು ಇದುವರೆಗೆ ನಿರ್ಧಾರಣ ವರ್ಷ 2022-23 ನಿಮ್ಮ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡದಿದ್ದರೆ ಲೇಟ್ ಫೀಸ್ ಜೊತೆಗೆ ಡಿಸೆಂಬರ್ 31, 2022 ನೀವು ನಿಮ್ಮ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬಹುದು. ಮತ್ತು ಒಂದು ವೇಳೆ ನೀವು ನಿರ್ಧಾರಣ ವರ್ಷ 22-23 ನಿಮ್ಮ ಟ್ಯಾಕ್ಸ್ ರಿಟರ್ನ್ ಡ್ಯೂ ಡೇಟ್ಗೂ ಮುನ್ನ ಫೈಲ್ ಮಾಡಿದರೆ ಆಗ ನೀವು ನಿಮ್ಮ ರಿವೈಸ್ ರಿಟರ್ನ್ ಅನ್ನು ಲೇಟ್ ಫೀಸ್ ಇಲ್ಲದೆ 31 ಡಿಸೆಂಬರ್ 2022 ಫೈಲ್ ಮಾಡಬಹುದು. ನೆನಪಿಡಿ, ನಿರ್ಧಾರಣ ವರ್ಷ 2022-23 ಟ್ಯಾಕ್ಸ್ ರಿಟರ್ನ್ ತುಂಬುವ ಕೊನೆಯ ದಿನಾಂಕ 31 ಡಿಸೆಂಬರ್ 2022. ಪ್ರತಿಯೊಬ್ಬ ತೆರಿಗೆದಾರ ರಾಷ್ಟ್ರದ ನಿರ್ಮಾತ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಈ ವರ್ಷದ ಕೊನೆಯ ಸಂಚಿಕೆಗೆ ತಮಗೆ ಹಾರ್ದಿಕವಾದಂತಹ ಸ್ವಾಗತ. ಇನ್ನು ಒಂದು ವಾರ ನಾವು ಹೊಸ ವಾರಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. 2022 ಹೋಗ್ತಾ ಇದೆ, 2023 ಬರ್ತಾ ಇದೆ. ನಮ್ಮ ಎಲ್ಲ ರೈತ ಬಾಂಧವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಬರುವ ವರ್ಷ ತಮ್ಮೆಲ್ಲರ ಕೃಷಿ ಬದುಕಿನೊಳಗೆ ಒಳ್ಳೆಯ ಬೆಳವಣಿಗೆಗಳಾಗಲಿ, ಹೊಸ ವರ್ಷ ತಮಗೆಲ್ಲ ಸುಖ ಸಮೃದ್ಧಿ ಶಾಂತಿ ನೆಮ್ಮದಿ ಸಂತೋಷ ತರಲಿ ಅಂತೇಳಿ ಹಾರೈಸ್ತಾ ಈ ವರ್ಷದ ಕೊನೆಯ ಮೇಘ ಸಂದೇಶ ಸಂಚಿಕೆಯನ್ನು ನಾನು ತಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೀನಿ. ಆತ್ಮೀಯರೇ, ಕಳೆದ ವಾರ ನಾವು ಯಾವ ರೀತಿಯಾದಂತಹ ವಾತಾವರಣದ ನಿರೀಕ್ಷೆ ಮಾಡಿದ್ವಿ, ಬಹುತೇಕ ಅದೇ ರೀತಿಯಾದಂತಹ ವಾತಾವರಣ ನಮ್ಮ ಎಲ್ಲಾ ಜಿಲ್ಲೆಗಳಲ್ಲಿ ನೋಡಿದ್ವಿ. ಒಳ್ಳೆ ಪ್ರಸನ್ನದಾಯಕವಾದಂತಹ ವಾತಾವರಣ ಇರ್ತದೆ, ಬಿಸಿಲಿನ ವಾತಾವರಣ ಇರ್ತದೆ ಅನ್ನುವಂತಹ ಒಂದು ಸೂಚನೆಯನ್ನು ನಮ್ಮ ತಜ್ಞರು ಹೇಳಿದ್ರು. ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲ ಅಂತೇಳಿ ಅದಕ್ಕಾಗಿ ತಮ್ಮ ಎಲ್ಲ ಏನು ಕೃಷಿ ಚಟುವಟಿಕೆಗಳದಾವ ಅದು ನಿರಾತಂಕವಾಗಿ ಸಾಗುವಂತಹ ಒಂದು ವ್ಯವಸ್ಥೆ ಕಳೆದ ವಾರ ಇತ್ತು ಅಂತೇಳಿ ಹೇಳಬಹುದು. ಅದೇ ರೀತಿಯಾದಂತಹ ವಾತಾವರಣವನ್ನ ನಾವು ನೋಡಿದ್ವಿ ಮತ್ತು ಅನುಭವಿಸಿದ್ವಿ ಕೂಡ. ಆದರೆ ಸೋಮವಾರ ಮತ್ತು ಮಂಗಳವಾರ ಸ್ವಲ್ಪ ಈ ವಾತಾವರಣದೊಳಗೆ ಏರುಪೇರು ಆಗಬಹುದು ಅನ್ನುವಂತಹ ಒಂದು ಸೂಚನೆ ಇತ್ತು. ಮೋಡಗಳು ಕಾಣಿಸಿಕೊಳ್ಳಬಹುದು, ಆದರೆ ಅದರಿಂದ ತೊಂದರೆ ಏನೂ ಇಲ್ಲ. ಎಲ್ಲೋ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಕಡೆಗಳಲ್ಲಿ ಹನಿಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ಕೊಟ್ಟಿದ್ರು. ಇದೇ ಸಮಯದೊಳಗೆ ನಾವು ನೋಡ್ತಾ ಇದೀವಿ ಬಂಗಾಳ ಕೊಲ್ಲಿ ಒಳಗೆ ಸ್ವಲ್ಪ ವ್ಯತ್ಯಾಸ ಆಗಿದ್ದರಿಂದಾಗಿ ದಕ್ಷಿಣ ಕರ್ನಾಟಕದೊಳಗೆ ಸ್ವಲ್ಪ ಮಳೆ ಬರುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಜ್ಞರು ಏನ್ ತಿಳಿಸ್ತಾ ಇದ್ದಾರಲ್ಲ, ಅದರ ಪರಿಣಾಮವಾಗಿ ನಮ್ಮಲ್ಲಿ ಕೂಡ ಸ್ವಲ್ಪ ಇಂಥ ಒಂದು ವಾತಾವರಣದ ನಿರ್ಮಾಣ ಆಗುವಂತಹ ಸಾಧ್ಯತೆಗಳು ಇದ್ದು ಅಂತೇಳಿ ಕಳೆದ ವಾರದ ಅನುಭವದಿಂದ ನಮಗೆ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಕೆಲವರು ನಮಗೆ ಫೋನ್ ಮಾಡಿ ಕೂಡ ತಾವು ಕೇಳಿದ್ರಿ ಕೊಯ್ಲು ಮಾಡುವಂತಹ ಒಂದು ಸಮಯದ ಸಾಕಷ್ಟು ಕೆಲಸಗಳದಾವ ಮತ್ತು ಇಂಥ ಒಂದು ವಾತಾವರಣದ ಮತ್ತು ಹೆಂಗ ಇದರಿಂದ ಏನಾದರೂ ತೊಂದರೆ ಆಗ್ತದೆ ಅನ್ನುವಂಥ ಮಾತನ್ನು ತಾವು ಕೇಳಿದ್ರಿ. ಆದರೆ ಕಳೆದ ವಾರವೇ ಇದರ ಬಗ್ಗೆ ನಾವು ಕಾರ್ಯಕ್ರಮದೊಳಗೆ ಹೇಳಿದ್ವಿ, ಯಾವುದೇ ಆತಂಕ ಪಡುವಂತಹ ಅಗತ್ಯ ಇಲ್ಲ. ಮಳೆ ಆದರೂ ಕೂಡ ಎಲ್ಲೋ ಒಂದು 4 ಹನಿ ಉದುರಬಹುದು, ಆದರೆ ಅಂಥ ತೊಂದರೆ ಉಂಟು ಮಾಡುವಂತಹ ಯಾವುದೇ ಸನ್ನಿವೇಶ ನಿರ್ಮಾಣ ಆಗುವುದಿಲ್ಲ ಅನ್ನುವಂಥ ಮಾತನ್ನು ಆ ಸಂದರ್ಭದೊಳಗೆ ಹೇಳಿದ್ವಿ. ಇದೇ ಮಾತನ್ನು ನಾವು ನಮಗೆ ಸಂಪರ್ಕ ಮಾಡಿದವರಿಗೂ ಕೂಡ ಹೇಳಿದ್ದೀವಿ. ಒಟ್ಟಿನೊಳಗೆ ನಾವು ಯಾವ ರೀತಿಯಾದಂತಹ ಒಂದು ನಿರೀಕ್ಷೆ ಇಟ್ಟುಕೊಂಡು ಕೂತಿರ್ತೀವಲ್ಲ, ಅಂತಹ ಒಂದು ನಿರೀಕ್ಷೆ ಪ್ರಕಾರನೇ ನಮ್ಮ ಜೀವನ ನಡೆದು ಹೋದಾಗ ನಮಗೆ ಬಹಳ ಸಂತೋಷ ಆನಂದ ಉಂಟಾಗ್ತದೆ. ಮತ್ತೆ ಏನು ನಮ್ಮ ಕೆಲಸಗಳಿರ್ತಾವ ಅವು ಅಬಾಧಿತವಾಗಿ ನಡೆಯುವುದರಿಂದ ನಮಗೆ ನುಕ್ಸಾನ ಆಗುವಂತಹದ್ದೇನು ಸಂದರ್ಭಗಳಿರ್ತಾವ ಅವು ಸಂಪೂರ್ಣವಾಗಿ ಇಲ್ಲ ಆಗ್ತಾವ ಅನ್ನುವಂತಹ ಒಂದು ವಿಚಾರ. ಅದರಿಂದ ನಮ್ಮ ಮುಂದಿನ ಕೆಲಸಗಳಿಗೆ ಸಹಿತ ಒಂದು ಒಳ್ಳೆ ಹುರುಪು ಕೂಡ ಬರ್ತದ ಅಂತೇಳಿ ಹೇಳಬಹುದು. ಆತ್ಮೀಯರೇ, ಕಳೆದ ಕೆಲವು ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ಚಳಿ ಒಳಗೆ ಏರುಪೇರು ಆಗ್ತಾ ಇದೆ. ಈಗ ಡಿಸೆಂಬರ್ ತಿಂಗಳಲ್ಲಿ ಬಹಳ ಚಳಿ ಇರಬೇಕು, ಮೊನಚಾದಂತಹ ಒಂದು ಚಳಿ ಇರಬೇಕು, ಅದರಿಂದ ಮುಂಜಾನೆ ಹೊತ್ತು ಸಾಯಂಕಾಲ ಹೊತ್ತು ಗಡಗಡ ನಡುಗುವಂತಹ ಒಂದು ಸನ್ನಿವೇಶ ಇದ್ದೇ ಇರ್ತದೆ. ಅದನ್ನ ನಾವು ಹಿಂದೆ ಅನುಭವಿಸ್ತಾ ಇದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಈ ವಾಯು ಮಾಲಿನ್ಯದಿಂದಾಗಿ ಜಾಗತಿಕ ತಾಪಮಾನದ ಏರುಪೇರು ನಡೆದದಲ್ಲ, ಇದರಿಂದಾಗಿ ಅಂಥ ಒಂದು ಸನ್ನಿವೇಶಗಳು ಕಡಿಮೆ ಆಗ್ಯಾವ ಅಥವಾ ಕ್ರಮವಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಯಾವ ಸೀಸನ್ ಇರಬೇಕು ಆ ಸೀಸನ್ದೊಳಗೆ ಆ ಅನುಭವ ಇರಲಾರದಂತಹ ಸೀಸನ್ಗಳು ಇವತ್ತಿನ ದಿವಸ ನಾವು ನೋಡಕ್ ಹತ್ತಿವಿ. ಅಂದ್ರ ಚಳಿಗಾಲದೊಳಗೆ ನಮ್ಮ ಬೆಳೆಗಳಿಗೆ ಬೇಕಾದಷ್ಟು ಚಳಿ ಇರಬೇಕು, ಅದಕ್ಕಿಂತ ಬಹಳಷ್ಟು ಕಡಿಮೆ ಪ್ರಮಾಣದ ಚಳಿಯನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಚಳಿಯಿಂದನೇ ಬೆಳೆಯುವಂತಹ ಬೆಳೆಗಳಿವೆಲ್ಲ, ಹಿಂಗಾರಿ ಬೆಳೆಗಳು, ವಿಶೇಷವಾಗಿ ನಮ್ಮ ಜೋಳ ಇರಬಹುದು, ಮಾವಿನ ಹಣ್ಣಿನ ಫಸಲಿರಬಹುದು, ಇವೆಲ್ಲ ಚಳಿಯನ್ನ ಅವಲಂಬಿಸಿಕೊಂಡೇ ಬೆಳೆಯುವಂತಹವು. ಮತ್ತೆ ಹೆಚ್ಚು ಚಳಿ ಇದ್ದಷ್ಟು ಒಂದು ಫಲವಂತಿಕೆ ಇವುಗಳಲ್ಲಿ ಹೆಚ್ಚಿಗೆ ಬರ್ತದ. ಈ ಹಿಂಗಾರಿ ಬೆಳೆಗಳ ಒಂದು ಗುಣಧರ್ಮನೇ ಅದು. ಅದಕ್ಕೆ ಜೋಳಕ ಒಂದು ಅನ್ವರ್ಥ ಹೆಸರದ ಹವಾದ ಬೆಳೆ ಅನ್ನುವಂಥದ್ದು, ಅಂದ್ರೆ ಹವಾ ಮೇಲೆ ಬೆಳೆಯುವಂತಹದ್ದು, ತಂಪು ಹೆಚ್ಚಾದಷ್ಟು ಜೋಳ ಚಲೋ ಬರ್ತದ ಅನ್ನುವಂಥದ್ದು. ಆದ್ರೆ ಇಂಥ ಒಂದು ಸನ್ನಿವೇಶಕ್ಕೆ ನಾವು ಅಡ್ಜಸ್ಟ್ ಆಗಿ ಮುಂದುವರಿಯಲೇಬೇಕಾಗ್ತದ. ಇಲ್ಲಿ ನಾವು ಏನು ನಮಗ ಬೇಕಾದಷ್ಟು ಚಳಿ ಇಲ್ಲ ಅನ್ನುವಂತಹ ವಿಚಾರ ಮಾಡುವಂತಹ ಸಂದರ್ಭದೊಳಗ ದೇಶದ ಉತ್ತರ ಭಾಗದೊಳಗ ಅತ್ಯಂತ ತೀವ್ರವಾದಂತಹ ಒಂದು ಚಳಿಯ ಕಾಲ ಇದು. ಅದು ರಾಜಸ್ಥಾನ ಇರಬಹುದು, ಪಂಜಾಬ್, ಹರಿಯಾಣ, ಹಿಮಾಚಲ ಪ್ರದೇಶ, ಏನು ಉತ್ತರದ ಭಾಗಗಳದಾವ, ನಮ್ಮ ದಿಲ್ಲಿ, ಇಲ್ಲೆಲ್ಲ ಬಹಳ ತೀವ್ರವಾದಂತಹ ಚಳಿಯನ್ನು ನಾವು ನೋಡ್ತಾ ಇದ್ದೀವಿ. ಚಳಿ ಕೆಲವೊಮ್ಮೆ ಮೈನಸ್ ಡಿಗ್ರಿ ತನಕನೂ ಹೋಗುವಂತಹ ಸಾಧ್ಯತೆಗಳು, ಕೆಲವೊಂದು ಕಡೆ ಹಿಮಪಾತ ಆಗುವಂತಹದ್ದು, ಈ ಎಲ್ಲ ಸನ್ನಿವೇಶಗಳು ಉತ್ತರ ಭಾರತದೊಳಗ ಈಗ ನೋಡುವುದಕ್ಕೆ ಸಿಗ್ತದ. ಈ ಸೀಸನ್ನೊಳಗ ಉತ್ತರ ಭಾರತದೊಳಗ ಇದು ಸಾಮಾನ್ಯವಾದಂತಹದ್ದು. ಇದು ಮುಂದಿನ ದಿನಗಳಲ್ಲಿ ಸಹಿತ ಮುಂದುವರಿಯುವಂತಹ ಒಂದು ಸನ್ನಿವೇಶವನ್ನ ನಾವು ನೋಡ್ತಾ ಇದ್ದೀವಿ. ಪ್ರತಿ ವರ್ಷ ಇದು ನಡ್ಕೊಂಡೇ ಬಂದಿರುವಂತಹದ್ದು. ಇದು ಸಹಜವಾದಂತಹ ಒಂದು ವಾತಾವರಣದ ರೂಪ ಅಂತ ಹೇಳಬಹುದು. ಆದ್ರೆ ಅಸಹಜ ಅಂತಂದ್ರೆ ಏನು ವಿಕೋಪ ಉಂಟಾದಾಗ ಪರಿಸ್ಥಿತಿಗಳು ತೀವ್ರ ಆಗ್ತವ, ಅದನ್ನ ನಾವು ಚಂಡಮಾರುತಗಳ ರೂಪದೊಳಗ ಅನುಭವಿಸ್ತಾ ಇದ್ದೀವಿ, ತೀವ್ರವಾದಂತಹ ಪ್ರವಾಹದ ರೂಪದೊಳಗ ಅನುಭವಿಸ್ತಾ ಇದ್ದೀವಿ, ಮತ್ತೆ ತೀವ್ರವಾದಂತಹ ಚಳಿಯ ರೂಪದೊಳಗೂ ಸಹಿತ ಅನುಭವಿಸ್ತಾ ಇದ್ದೀವಿ. ಇದು ನಮ್ಮಲ್ಲಿರಲಿಕ್ಕಿಲ್ಲ, ಆದರೆ ಅಮೆರಿಕದೊಳಗ ಈಗ ಅಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಅಮೆರಿಕದೊಳಗ ತೀವ್ರವಾದಂತಹ ಶೀತಮಾರುತ ಬೀಸ್ತಾ ಇದೆ. ಶೀತಮಾರುತದ ಚಂಡಮಾರುತವನ್ನ ಅಲ್ಲಿಯ ಜನರು ಅನುಭವಿಸ್ತಾ ಇದ್ದಾರೆ. ಅವರ ಬದುಕು ಅಲ್ಲೋಲ ಕಲ್ಲೋಲ ಆಗ್ಯದ ಅಂತೇಳಿ ವರದಿಗಳು ಬರ್ತಾ ಇದ್ದಾವೆ. ವರದಿ ಪ್ರಕಾರ ಅಮೆರಿಕದ ಬಹುತೇಕ ಪ್ರದೇಶಗಳು ಭಯಾನಕವಾದಂತಹ ಶೀತ ಚಂಡಮಾರುತ, ಹಿಮಪಾತ ಮತ್ತ ಮಳೆಯಿಂದಾಗಿ ತತ್ತರಿಸಿ ಹೋಗ್ಯಾವ. ಅಮೆರಿಕದ ಮೂರನೇ ಒಂದು ಭಾಗದಷ್ಟು ಜನರು ತೊಂದರೆಗೆ ಒಳಗಾಗ್ಯಾರ ಅಂತೇಳಿ ಹೇಳ್ತಾ ಇದ್ದಾರೆ. ನ್ಯೂಯಾರ್ಕ್ ಇರಬಹುದು, ಕೆಂಟಕಿ, ಜಾರ್ಜಿಯಾ, ವೆಸ್ಟ್ ವರ್ಜೀನಿಯಾ, ಒಕ್ಲಹೋಮಾ, ನಾರ್ತ್ ಕೆರೋಲಿನಾ, ಈ ರಾಜ್ಯಗಳು ಸೇರಿದಂಗೆ ಅನೇಕ ರಾಜ್ಯಗಳಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಅಮೆರಿಕದೊಳಗೆ ಬೀಸ್ತಾ ಇರುವಂತಹ ಈ ಶೀತಮಾರುತಕ್ಕೆ ಎಲಿಯಟ್ ಅನ್ನುವಂತಹ ಒಂದು ಹೆಸರಿದೆ. ಇದು ಶತಮಾನಕ್ಕೆ ಒಂದು ಸಲ ಬರುವಂತಹ ವಿದ್ಯಮಾನ. ಇಂಥ ಒಂದು ತೀವ್ರವಾದಂತಹ ಎಲಿಯಟ್ ಚಂಡಮಾರುತ ಬೀಸ್ತಾ ಇದೆ. ಇದನ್ನ ಬಾಂಬ್ ಸೈಕ್ಲೋನ್ ಅಂತ, ಬಾಂಬ್ ಚಂಡಮಾರುತ ಅಂತಲೂ ಕೂಡ ಕರೀತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಇದು ತೀವ್ರವಾದಂತಹ ವೇಗ ಹೊಂದಿರುವಂತಹ ಚಂಡಮಾರುತ. ಆಮೇಲೆ ಚಳಿ ಕೂಡ ಮೈನಸ್ ಡಿಗ್ರಿ ಒಳಗ ಇದೆ. -20 ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣತೆ ಕೆಳಗೆ ಹೋಗ್ಯದ. ಇದನ್ನ ಧ್ರುವ ಪ್ರದೇಶದೊಳಗೆ ಏನು ಉಷ್ಣತೆ ಇರ್ತಾ ಇದೆಯಲ್ಲ, ಅಂಥ ಉಷ್ಣತೆ ಇರುವಂತಹ ವಾತಾವರಣ ಅಂತೇಳಿ ಕರೀತಾ ಇದ್ದಾರೆ. ಅಂದ್ರೆ ಆರ್ಕ್ಟಿಕ್ ವಾತಾವರಣ ಅಮೆರಿಕದೊಳಗ ನಿರ್ಮಾಣ ಆಗಿದೆ, ಸೃಷ್ಟಿ ಆಗಿದೆ. ಬಹುಶಃ ಇದು 1985 ನಂತರ ಸಂಭವಿಸಿದಂತಹ ಅತಿ ಭಯಾನಕವಾದಂತಹ ಹಿಮಮಾರುತ ಆಗ್ಯದ ಅಂತೇಳಿ ಹೇಳ್ತಾ ಇದ್ದಾರೆ. ಕೆಲವು ಪ್ರದೇಶಗಳಲ್ಲಿ ಉಷ್ಣತೆ ಒಂದೇ ಒಂದು ತಾಸಿನೊಳಗೆ 40 ಡಿಗ್ರಿ ಸೆಲ್ಸಿಯಸ್ ನಷ್ಟು ಕಡಿಮೆ ಆಗ್ಯದ ಅನ್ನುವಂಥದ್ದು ಕೇಳಿದ್ರೆ ಎದೆ ನಡುಗೆ ಹೋಗ್ತದೆ. ಅಮೆರಿಕದ ಉತ್ತರದ ಶಿಕಾಗೋದಿಂದ ಹಿಡಿದು ದಕ್ಷಿಣದ ಅಟ್ಲಾಂಟಾ ಮತ್ತು ಟೆಕ್ಸಾಸ್ ತನಕನೂ ವಿಪರೀತವಾಗಿ ಚಳಿಯದ. ಪ್ರಯಾಣಿಕರಿಗೆ ಬಹಳಷ್ಟು ಇದರಿಂದ ತೊಂದರೆಯಾಗಿದೆ. ಒಂದೇ ದಿವಸದೊಳಗೆ ಸುಮಾರು 2,500 ವಿಮಾನಗಳು ರದ್ದಾಗ್ಯಾವ. ಚಿಕಾಗೋ, ಡೆನ್ವರ್, ವಾಷಿಂಗ್ಟನ್, ಬೋಸ್ಟನ್ ಮತ್ತು ನ್ಯೂಯಾರ್ಕ್ ಸಹಿತ ಅನೇಕ ನಗರದ ಬಹುತೇಕ ವಿಮಾನಗಳು ರದ್ದಾಗ್ಯಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗ ನಾನು ಹೇಳದೆ ತಮಗೆ ಈ ಎಲಿಯಟ್ ಚಂಡಮಾರುತವನ್ನ ಬಾಂಬ್ ಚಂಡಮಾರುತ, ಬಾಂಬ್ ಸೈಕ್ಲೋನ್ ಅಂತೇಳಿ ಕರೀತಾರ ಅಂತೇಳಿ. ಬಾಂಬ್ ಅಂತಂದ್ರ ನಿಮಗ ಗೊತ್ತೇ ಅದ, ಬಾಂಬ್ ಅಂತಂದ್ರ ಬಹಳ ದೊಡ್ಡ ಸ್ಫೋಟ ಆಗುವಂತಹದ್ದು. ಅದೇ ರೀತಿಯಾದಂತಹ ವೇಗವನ್ನ ಈ ಚಂಡಮಾರುತ ಪಡೀತದೆ. ಅತ್ಯಂತ ಕಡಿಮೆ ಅವಧಿಯೊಳಗ, ಒಂದೇ ಒಂದು ದಿವಸದೊಳಗ ಇದರ ಒಂದು ತೀವ್ರತೆ ಏನದಲ್ಲ ಇದು ಹೆಚ್ಚಾಗಿಬಿಡುತ್ತದೆ. ಅಂದ್ರ ವಾತಾವರಣದ ಒತ್ತಡ ಸುಮಾರು 24 ಹೆಕ್ಟೋಪ್ಯಾಸ್ಕಲ್ಗಳಷ್ಟು ಕಡಿಮೆ ಆಗಿಬಿಡುತ್ತೈತಿ. ಒಮ್ಮೆ ಒತ್ತಡ ಕಡಿಮೆ ಆಗುವುದರಿಂದ ಇದರ ವೇಗ ತೀವ್ರಗೊಳ್ಳುತ್ತದೆ. ತಾಸಿಗೆ 120 ಕಿಲೋಮೀಟರ್ ಹಿಡ್ಕೊಂಡು 160 ಕಿಲೋಮೀಟರ್ ತನಕನೂ ವೇಗದೊಳಗೆ ಬೀಸುವುದಕ್ಕೆ ಶುರುವಾಗ್ತದೆ. ಇಂಥ ಒಂದು ತೀವ್ರವಾದಂತಹ ವೇಗ ಪಡೆದುಕೊಂಡ ನಂತರ ಈ ಶೀತ ಚಂಡಮಾರುತ ಭಯಂಕರ ಅಲ್ಲೋಲ ಕಲ್ಲೋಲವನ್ನ, ಪ್ರಳಯವನ್ನ ಸೃಷ್ಟಿ ಮಾಡುತ್ತದೆ. ಅದಕ್ಕೆ ಇದನ್ನ ಬಾಂಬ್ ಸೈಕ್ಲೋನ್ ಅಂತೇಳಿ ಕರೀತಾರ, ಬಾಂಬ್ ಚಂಡಮಾರುತ ಅಂತೇಳಿ ಕರೀತಾರ. ಅಮೆರಿಕದೊಳಗ ಎಲ್ಲಿ ನೋಡದಲ್ಲೆಲ್ಲ ಹಿಮದ ರಾಶಿ ಇದೆ, ರಸ್ತೆಗಳಲ್ಲೆಲ್ಲ ಕಪ್ಪಾದಂತಹ ಐಸ್, ಹಿಮ ಗಡ್ಡೆಗಟ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ವಿದ್ಯುತ್ ವ್ಯತ್ಯಯ ಆಗಿದೆ. ಹಿಂಗ ಇಂತಹ ಚಂಡಮಾರುತಗಳು ಬಂದಾಗ ಏನೇನು ಅನಾನುಕೂಲಗಳಾಗಬೇಕು, ಎಲ್ಲ ಅನಾನುಕೂಲಗಳನ್ನ ಆ ಜನರು ಅನುಭವಿಸ್ತಾ ಇದ್ದಾರೆ. ಈ ಬಾಂಬ್ ಚಂಡಮಾರುತ ಅನ್ನೆಲ್ಲ, ಇಂಥ ಬಾಂಬ್ ಚಂಡಮಾರುತಕ್ಕೆ ವಿಜ್ಞಾನಿಗಳು ಇನ್ನೂ ಒಂದೆರಡು ಹೆಸರು ಕೊಟ್ಟಾರ. ಏನಪ್ಪಾ ಅಂತಂದ್ರ ಇದನ್ನ ಮೀಟಿಯರಾಲಾಜಿಕಲ್ ಬಾಂಬ್ ಅಂತ ಹೇಳಿ ಕರೀತಾರೆ. ಅಂತಂದ್ರ ಹವಾಮಾನದ ಬಾಂಬ್, ವಾತಾವರಣದ ಬಾಂಬ್ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಅದು ನಿಜ ಕೂಡ ಹೌದು. ಯಾಕಪ್ಪ ಅಂತಂದ್ರೆ ಇದರೊಳಗೆ ಯಾವುದೇ ಕೃತಕ ಕೈವಾಡ ಇರುವುದಿಲ್ಲ, ತನ್ನಷ್ಟಾನೇ ಆದಂತಹದ್ದು. ವಾತಾವರಣದೊಳಗೆ ಈ ಒತ್ತಡದ ಏರುಪೇರು, ಉಷ್ಣತೆ ಏರುಪೇರು ಆದ ನಂತರ ಇಂಥ ಒಂದು ಘಟನೆ ನಡೆದು ಹೋಗ್ತದ. ಅಂತ ಒಂದು ತೀವ್ರವಾದಂತಹ ಚಂಡಮಾರುತವನ್ನ ನಾವು ಇವತ್ತಿನ ದಿವಸ ನೋಡ್ತಾ ಇದೀವಿ. ಬಹಳ ಅತಿ ವಿರಳವಾದಂತಹ ಒಂದು ಘಟನೆ ಇದು. ಆದರೂ ಕೂಡ ಈ ಚಂಡಮಾರುತಗಳು ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದೀವಿ. ವಿಶೇಷವಾಗಿ ಈ ಅಮೆರಿಕದೊಳಗೆ ಏನು ಬೀಸ್ತಾ ಇದೆ ಚಂಡಮಾರುತ, ಇದು ಚಳಿಗಾಲದೊಳಗೆ ಬರುವಂತಹದ್ದು, ಹಿಮವನ್ನು ಹೊತ್ಕೊಂಡೆ ಬರುವಂತಹದ್ದು. ಆಮೇಲೆ ಬಹಳ ಸಣ್ಣದಿದ್ರೂ ಸಹಿತ ಬಹಳ ದೊಡ್ಡ ಅನಾಹುತವನ್ನ ಮಾಡಿ ಹೋಗುವಂತಹ ಒಂದು ಶಕ್ತಿ ಇದಕ್ಕದ. ನೀವು ವಿಚಾರ ಮಾಡ್ರಿ, 120-160 ಕಿಲೋಮೀಟರ್ ವೇಗದೊಳಗೆ ಗಾಳಿ ಬೀಸ್ತಾ ಇದೆ ಅಂತಂದ್ರೆ ಅದು ಎಷ್ಟೆಲ್ಲಾ ಅನಾಹುತಗಳನ್ನ ಮಾಡಬಹುದು ಅನ್ನುವಂಥದ್ದು. ಅದಕ್ಕೆ ನಿಸರ್ಗದ ಹತ್ತಿರ ಬಹಳ ದೊಡ್ಡ ಶಕ್ತಿ ಇದೆ. ಆ ಶಕ್ತಿಯನ್ನ ನಾವು ಈ ರೂಪದೊಳಗೆ ಅನುಭವಿಸ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಇದನ್ನ ನಾವೇ ಮಾಡಿದಂತಹ ತಪ್ಪುಗಳಿಂದ ಇದನ್ನ ಅನುಭವಿಸುವಂತಹ ಒಂದು ಸಮಯ ಈಗ ಬಂದಿದೆ ಅಂತ ಹೇಳ್ಬೋದು. ಆತ್ಮೀಯರೇ, ಆದಷ್ಟು ಜಲ್ದಿ ಈ ಚಂಡಮಾರುತ ಶಾಂತ ಆಗಲಿ ಅಂತೇಳಿ ನಾವು ನೀವೆಲ್ಲ ಪ್ರಾರ್ಥನೆ ಮಾಡೋಣ. ಮತ್ತ ಬದುಕು ಮರಳಿ ಮೊದಲಿನ ಹಂಗೆ ನಡ್ಕೊಂಡು ಹೋಗ್ಲಿ ಅಂತೇಳಿ ನಾವು ನೀವೆಲ್ಲ ಹಾರೈಸೋಣ. ಆತ್ಮೀಯರೇ, ಮೇಘ ಸಂದೇಶ ಸರಣಿಯಿಂದಾಗಿ ತಾವು ವಾತಾವರಣದ ಬಗ್ಗೆ ಜಾಗೃತರಾಗಿ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡು ತಮ್ಮ ಏನು ಕೃಷಿ ಚಟುವಟಿಕೆಗಳಿರ್ತಾವ ಅವುಗಳನ್ನ ಮುಂದೆ ಹಾಕುವುದಾಗ್ಲಿ ಅಥವಾ ಬದಲಾವಣೆ ಮಾಡಿಕೊಳ್ಳೋದಾಗ್ಲಿ ಅಥವಾ ಕೆಲವೊಂದು ಸಂದರ್ಭದೊಳಗೆ ಬಿಟ್ಟೆ ಬಿಡುವಂತಹ ಒಂದು ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ. ಹೀಗಾಗಿ ತಮಗ ವಾತಾವರಣದಿಂದ ಏನು ತೊಂದರೆಗಳು ಉಂಟಾಗ್ತಾವ ಅದರ ಚಿಂತೆ ಏನದ ಅದು ಸಾಕಷ್ಟು ಪ್ರಮಾಣದೊಳಗೆ ಕಡಿಮೆ ಆಗ್ಯದ ಅನ್ನುವಂಥದ್ದು ಸಂತೋಷದ ವಿಷಯ. ಕಳೆದ 14 ವರ್ಷಗಳಿಂದ ಈ ಅನುಭವವನ್ನ ತಾವು ನಮಗ ಹೇಳ್ತಾ ಇದ್ದೀರಿ. ಇದು ಬಹಳ ತಮಗ ಉಪಯೋಗ ಆಗ್ಯದ ಅನ್ನುವಂತಹ ಮಾತು. ವಾತಾವರಣಕ್ಕೂ ಮೀರಿ ಇನ್ನೂ ಅನೇಕ ಸಮಸ್ಯೆಗಳು ನಮ್ಮ ರೈತರನ್ನ ಕಾಡ್ತಾ ಇದ್ದಾವ. ಈ ವರ್ಷ ಒಳ್ಳೆ ಬೆಳೆ ಬಂತು ಅನ್ನೋದ್ರೊಳಗೆ ನೆಟರೋಗದಿಂದ ತೊಗರಿ ಸಾಕಷ್ಟು ಪ್ರಮಾಣದೊಳಗೆ ಹಾಳಾಗಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಅದರ ಚಿಂತೆಯಿಂದ ತಾವೆಲ್ಲ ಬಳಲ್ತಾ ಇದ್ದೀರಿ. ಇಂಥ ಒಂದು ನೆಟರೋಗ ನಮಗ ಬಹಳ ತೊಂದರೆ ಕೊಟ್ಟಿದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರ ಒತ್ತಾಸೆಯಾಗಿ ನಿಲ್ಲುವಂತಹ ಒಂದು ಕ್ರಮವನ್ನು ಕೈಗೊಳ್ಳುತ್ತದೆ ಅಂತೇಳಿ ನಾವು ಅನ್ಕೊಳ್ಳೋಣ. ಆ ಭರವಸೆ ನಮಗ ಇದ್ದೇ ಅದ. ಮುಂದಿನ ದಿನಗಳಲ್ಲಿ ಇಂಥ ವೈಪರೀತ್ಯಗಳು ಆಗದೇ ಇರಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತಾ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ, ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಡಿಸೆಂಬರ್ 28, 2022 ಬರುವ ಮಂಗಳವಾರ ಜನವರಿ 3, 2023 ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಶುಭ್ರ ಪ್ರಸನ್ನದಾಯಕವಾದಂತಹ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ವಾರ ಪೂರ್ತಿ ಒಳ್ಳೆ ಬಿಸಿಲು ಇರ್ತದ. ನಿಮ್ಮ ಎಲ್ಲ ಕೃಷಿ ಚಟುವಟಿಕೆಗಳಿಗೆ ಇದರಿಂದ ಅನುಕೂಲ ಆಗ್ತದೆ. ಮತ್ತೆ ಶುಭ್ರವಾದಂತಹ ಆಕಾಶ ಇರುವುದು ಗಮನಿಸಬೇಕು. ಕೆಲವೊಮ್ಮೆ ನಾವು ಮೋಡಗಳು ಅಲ್ಲಲ್ಲಿ ಕಾಣಿಸಿಕೊಳ್ಳಬಹುದು ಅಂತ ಹೇಳ್ತಾ ಇದ್ವಿ, ಆದ್ರೆ ಈ ವಾರ ಹಂಗಾಗುವುದಿಲ್ಲ. ಶುಭ್ರವಾದಂತಹ ನೀಲಾಕಾಶ ಹಗಲು ಇರ್ತದ, ರಾತ್ರಿ ಕೂಡ ಇರ್ತದ. ಮತ್ತೆ ಒಳ್ಳೆ ಪ್ರಸನ್ನದಾಯಕವಾದಂತಹ ಆಹ್ಲಾದಕರವಾದಂತಹ ವಾತಾವರಣ ಇರ್ತದ. ಇದು ನಿಮ್ಮ ಎಲ್ಲ ಚಟುವಟಿಕೆಗಳಿಗೆ ಒಂದು ಹುರುಪನ್ನ ಕೊಡುವಂತಹ ಒಂದು ವಾತಾವರಣ ಅಂತ ಹೇಳಬಹುದು. ಮಳೆಯ ಸಾಧ್ಯತೆ ಅಂತೂ ಇಲ್ಲವೇ ಇಲ್ಲ. ನಮ್ಮ ತಜ್ಞರು ಹೇಳುವ ಪ್ರಕಾರ ಮಳೆ ಆಗುವಂತಹ ಸಾಧ್ಯತೆ ಕೇವಲ ಶೇಕಡ 10%. ಈ 10% ಅಂತಂದಾಗ ತಮಗ ಗೊತ್ತಾಗಿಬಿಡುತ್ತದೆ ಇದು ಸಂಪೂರ್ಣವಾಗಿ ಒಣ ವಾತಾವರಣ ಇರುವಂತಹದ್ದು. ಗರಿಷ್ಠ ತಾಪಮಾನ ಸರಾಸರಿ 31-32 ಡಿಗ್ರಿ ಸೆಲ್ಸಿಯಸ್ ತನಕ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಕನಿಷ್ಠ 18-19 ಡಿಗ್ರಿ ಸೆಲ್ಸಿಯಸ್ ತನಕನೂ ಇರಬಹುದಾಗಿದೆ ಅನ್ನುವಂತಹ ಒಂದು ಸೂಚನೆ ಅದ. ಆಮೇಲೆ ಇನ್ನೊಂದನ್ನ ಗಮನಿಸಬೇಕು, ಮುಂಜಾನೆ ಸಮಯದೊಳಗೆ ಸುಮಾರು 7-8 ತನಕನೂ ಕೆಲವೊಂದು ಕಡೆ ಇಬ್ಬನಿ ಬೀಳುವಂತಹ ಒಂದು ಸಂಭವ ಇದ್ದೇ ಇರ್ತದೆ. ಅದರ ಬಗ್ಗೆ ತಾವು ಗಮನಿಸ್ತಾ ಇರಬೇಕು. ಇದನ್ನು ಬಿಟ್ಟರೆ ಹೆಚ್ಚಿನ ಬದಲಾವಣೆಗಳನ್ನು ನಾವೇನು ವಾತಾವರಣದೊಳಗೆ ನೋಡುವುದಿಲ್ಲ. ಒಂದು ವೇಳೆ ಬದಲಾವಣೆ ಆದು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ವಿಸ್ತಾರವಾಗಿ ಹೇಳುವಂತದ್ದು ಏನೂ ಇಲ್ಲ. ಈಗಾಗಲೇ ನಾನು ಹೇಳಿನಿ ಎಷ್ಟು ಮಳೆಯ ಸಾಧ್ಯತೆ ಅದಾವ ಅಂತೇಳಿ. ಇದನ್ನೇ ತಾವು ವಿಸ್ತಾರವಾದಂತಹ ಜಿಲ್ಲಾವಾರು ವಾತಾವರಣದ ನಡವಳಿಕೆ ಅಂತೇಳಿ ತಿಳ್ಕೋಬೇಕು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ತಮ್ಮ ಮೊಬೈಲ್ನೊಳಗೆ ಅದನ್ನು ಸ್ಥಾಪನೆ ಮಾಡಿಕೊಂಡು ಬಳಸಿಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಅದರ ಜೊತೆಗೆ ಮೇಘದೂತ ಅನ್ನುವಂತಹ ಆಪ್, ದಾಮಿನಿ ಅನ್ನುವಂತಹದ್ದು, ಇನ್ನೂ ಅನೇಕ ಆಪ್ಗಳು ತಮಗೆ ಅನುಕೂಲ ಒದಗಿಸಿಕೊಡ್ತಾ ಇದ್ದಾವೆ, ಅವುಗಳನ್ನು ಕೂಡ ತಾವು ಬಳಸಿಕೊಳ್ಬಹುದು. ಇನ್ನು ಸಂಕ್ಷಿಪ್ತವಾಗಿ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರೆ, ಡಿಸೆಂಬರ್ 29, 30, 31 ಬಾಗಲಕೋಟೆ ಒಳಗೆ ತೋಟಗಾರಿಕಾ ಮೇಳ ನಡೀತಾ ಇದೆ. ಅದರ ನಂತರ ವಿಜಯಪುರ ಕೃಷಿ ಮಹಾವಿದ್ಯಾಲಯದೊಳಗೂ ಕೂಡ ಒಂದು ಕೃಷಿ ಮೇಳವನ್ನು ಏರ್ಪಾಡು ಮಾಡಲಾಗ್ತಾ ಇದೆ. ಜನವರಿ 1-3 ತಾರೀಕಿನ ತನಕ 3 ದಿನಗಳವರೆಗೆ ಕೃಷಿ ಮೇಳ ನಡೀತಾ ಇದೆ. ಬಾಗಲಕೋಟೆ ಮತ್ತು ವಿಜಯಪುರಗಳಲ್ಲಿ ನಡೆಯುವಂತಹ ಈ ಮೇಳಗಳಲ್ಲಿ ತಾವೆಲ್ಲರೂ ಭಾಗವಹಿಸಿ ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ತೀರಿ ಅಂತೇಳಿ ಭಾವಿಸ್ತೀವಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಈ ವರ್ಷದ ಕೊನೆಯ ಮೇಘ ಸಂದೇಶ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಮತ್ತೆ ಮುಂದಿನ ವರ್ಷದ ಮೊದಲ ಸಂಚಿಕೆಯ ಜೊತೆಗೆ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಈಗ ತಜ್ಞವಾಣಿಯಲ್ಲಿ ಸಮತೋಲನ ಪಶು ಆಹಾರ ಕುರಿತು ಡಾ ಶ್ರೀಧರ್ ಜೆಎನ್ ಅವರಿಂದ ಮಾಹಿತಿ. ತಜ್ಞವಾಣಿ. ರೈತ ಬಾಂಧವರಿಗೆ ನಮಸ್ಕಾರಗಳು. ಇವತ್ತಿನ ದಿನ ಪಶುಗಳಲ್ಲಿ ಸಮತೋಲನ ಪಶು ಆಹಾರದ ಮಹತ್ವದ ಬಗ್ಗೆ ತಮಗೆ ರೈತ ಬಾಂಧವರಲ್ಲಿ ತಿಳಿಸಿಕೊಡೋದಕ್ಕೆ ಕ್ರಮಕ್ಕೆ ನಾನು ಬಂದಿದ್ದೀನಿ. ಪಶು ಆಹಾರ ಅಂದ ತಕ್ಷಣ ನಮ್ಮ ರೈತರಿಗೆ ಬರ್ತಕ್ಕಂಥದ್ದು ಮೈಂಡ್ ಅಲ್ಲಿ ಒಂದು ಹಸಿರು ಮೇವು, ಎರಡನೇದು ಒಣಮೇವು, ಮತ್ತು ಮೂರನೇದಾಗಿ ಸಮತೋಲನ ಪಶು ಆಹಾರ ಅಂತೇಳಿ ಮೂರು ಬಗೆಯ ಆಹಾರಗಳನ್ನು ನಾವು ಹಸುಗಳಿಗೆ ಕೊಡ್ತೀವಿ. ಈ ಸಮತೋಲನ ಪಶು ಆಹಾರ ಇದು ಬಹಳನೇ ಮುಖ್ಯ ಆಗುತ್ತೆ. ರಾಸುಗಳಿಗೆ ನಾವು ಹಸಿರು ಮೇವು, ಒಣಮೇವು ಮತ್ತು ಸಮತೋಲನ ಪಶು ಆಹಾರವನ್ನ ಕೊಡುವಂತ ಪ್ರಮಾಣವನ್ನು ನಾವು ನೋಡಿದಾಗ, ಹಸಿರು ಮೇವು ಸಾಕಷ್ಟು ಲಭ್ಯತೆ ಇದ್ರೆ ರೈತರಲ್ಲಿ ಜಾನುವಾರು ತಿನ್ನುವಷ್ಟು ಹಸಿರು ಮೇವನ್ನು ನಾವು ಕೊಡಬಹುದು. 5 ಲೀಟರ್ ಹಾಲಿನ ಉತ್ಪಾದನೆಯವರೆಗೆ ಯಾವುದೇ ರೀತಿಯ ಸಮತೋಲನ ಪಶು ಆಹಾರದ ಅವಶ್ಯಕತೆ ಇರೋದಿಲ್ಲ. 5 ಲೀಟರ್ಗಿಂತ ಹೆಚ್ಚು ಹಾಲು ಕೊಡತಕ್ಕಂಥ ಹಸುಗಳು ಅಂದ್ರೆ 8 ಲೀಟರ್ 10 ಲೀಟರ್ ಹಾಲು ಕೊಡುವಂತಹ ಸಂದರ್ಭದಲ್ಲಿ ಹಸಿರು ಮೇವು ಅಂದ ತಕ್ಷಣ ಹಸಿರು ಮೇವಿನಲ್ಲಿ 2 ತರ ಬರುತ್ತೆ, ಏಕದಳ ಹಸಿರು ಮೇವು ಮತ್ತೆ ದ್ವಿದಳ ಹಸಿರು ಮೇವಿನ ಬೆಳೆಗಳಂತ. ಏಕದಳ ಹಸಿರು ಮೇವಿನ ಬೆಳೆಗಳು ಅಂದ ತಕ್ಷಣ ಜೋಳ, ಮೆಕ್ಕೆಜೋಳ, ಸಜ್ಜೆ, ರಾಗಿ, ನವಣೆ, ಆಮೇಲೆ ನೇಪಿಯರ್ ಹುಲ್ಲು, ಗಿನಿ ಹುಲ್ಲು, ಪ್ಯಾರಾ ಹುಲ್ಲು, ಇತರ ಅನೇಕ ಹುಲ್ಲುಗಳು ಬರುತ್ತೆ. ಇದು 75% ಪ್ರಮಾಣ ಹಸಿರು ಮೇವನ್ನು ಕೊಡಬೇಕಾದ್ರೆ ಏಕದಳ ಹಸಿರು ಮೇವನ್ನ 75% ಹಾಗೂ ದ್ವಿದಳ ಹಸಿರು ಮೇವುಗಳಾದಂತಹ ಕುದುರೆ ಮೆಂತೆ ಆಗಿರಬಹುದು, ಬೇಲಿ ಮೆಂತೆ ಆಗಿರಬಹುದು, ಸುಬಾಬುಲ್ ಇರಬಹುದು, ಇವುಗಳನ್ನ ನಾವು 25% ಪ್ರಮಾಣದಲ್ಲಿ ಕೊಡೋದ್ರಿಂದ ಹಸುಗಳ ಆರೋಗ್ಯ ಚೆನ್ನಾಗಿರುತ್ತೆ, ಜೀರ್ಣಕ್ರಿಯೆ ಉತ್ತಮವಾಗಿರುತ್ತೆ, ಉತ್ತಮವಾದಂತಹ ಪೌಷ್ಟಿಕಾಂಶಗಳು ದನಗಳಿಗೆ ಸಿಗುತ್ತೆ. ಹಾಗೂ ಒಣಮೇವನ್ನ ಪ್ರತಿನಿತ್ಯ ಹಾಲಿನ ಗುಣಮಟ್ಟವನ್ನ ಹೆಚ್ಚಿಗೆ ಮಾಡಲಿಕ್ಕೆ ಒಣಮೇವು ಅತಿ ಅವಶ್ಯಕ. 5-7 ಕೆಜಿ ವರೆಗೂ ಒಣಮೇವನ್ನ ಜಾನುವಾರುಗಳಿಗೆ ರೈತರು ಪ್ರತಿನಿತ್ಯ ನೀಡಲೇಬೇಕು. ಹಸಿರು ಮೇವು ಮತ್ತು ಒಣಮೇವನ್ನ ಕೊಡೋದ್ರಿಂದ ರೈತರಿಗೆಲ್ಲ ಗೊತ್ತಿರೋ ಹಾಗೆ ಜಾನುವಾರುಗಳಲ್ಲಿ 4 ಹೊಟ್ಟೆಗಳಿರುತ್ತೆ, ಅದರಲ್ಲಿ 2ನೇ ಹೊಟ್ಟೆ ಮೆಲುಕು ಚೀಲ ಅಂತ ಹೇಳ್ತೀವಿ. ಅದರಲ್ಲಿ ಜೀರ್ಣಕ್ರಿಯೆ ಸಂಪೂರ್ಣವಾಗಿ ಸೂಕ್ಷ್ಮ ಜೀವಿಗಳಿಂದ ಆಗುತ್ತೆ. ಸೊ ಈ ಜೀರ್ಣಕ್ರಿಯೆ ಹಸುವಿನ ಆರೋಗ್ಯ ಚೆನ್ನಾಗಿರಬೇಕು ಅಂದ್ರೆ ಮೆಲುಕು ಚೀಲದ ಆರೋಗ್ಯ ಚೆನ್ನಾಗಿರಬೇಕಾಗುತ್ತೆ. ಮೆಲುಕು ಚೀಲದ ಆರೋಗ್ಯ ಅದರಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನ ಅವಲಂಬಿಸಿರುತ್ತೆ. ಸೊ ಆ ಸೂಕ್ಷ್ಮಾಣು ಜೀವಿಗಳನ್ನ ಸರಿಯಾದ ಪ್ರಮಾಣದಲ್ಲಿ ನಾವು ಸಾಕಬೇಕಾದ್ರೆ ಹಸಿರು ಮೇವು ಒಣಮೇವಿನ ಒಂದು ಪ್ರಮಾಣ ಅತಿ ಮುಖ್ಯವಾಗುತ್ತೆ. ಮೆಲುಕು ಚೀಲದ ಆರೋಗ್ಯ ಚೆನ್ನಾಗಿತ್ತಂತಂದ್ರೆ ಅಂತ ಒಂದು ಹಸು ಉತ್ತಮವಾದ ಹಾಲನ್ನು ಸಹ ಕೊಡುತ್ತೆ. ಈ ದಿಸೆಯಲ್ಲಿ ಹಸಿರು ಮೇವು ಮತ್ತು ಒಣಮೇವನ್ನ ಸಮರ್ಪಕವಾಗಿ ರೈತರು ಬಳಸಬೇಕಾಗುತ್ತೆ. 3ನೇದಾಗಿ 8 10 ಲೀಟರ್ ಹಾಲು ಕೊಡತಕ್ಕಂತ ಹಸುಗಳಲ್ಲಿ ಸಮತೋಲನ ಪಶು ಆಹಾರ ಬಹಳನೇ ಮುಖ್ಯ ಆಗುತ್ತೆ. ಈ ಸಮತೋಲನ ಪಶು ಆಹಾರವನ್ನ ನಾವು ರಾಸುಗಳಿಗೆ ಕೊಡೋದ್ರಿಂದ ಆ ರಾಸುಗಳಲ್ಲಿ ಕರುವಿನ ಬೆಳವಣಿಗೆಯ ವೇಗ ಚೆನ್ನಾಗಿರುತ್ತೆ, ಉತ್ತಮ ಹಾಲಿನ ಇಳುವರಿ ಇರುತ್ತೆ, ಮಣಕಗಳು ಬೇಗನೆ ಬೆದಿಗ್ ಬರ್ತದೆ. ಹಸುಗಳಲ್ಲಿ ಶಕ್ತಿಯ ಕೊರತೆ ಉಂಟಾಗೋದಿಲ್ಲ, ಹಾಲಿನಲ್ಲಿ ಇಳುವರಿ ಚೆನ್ನಾಗಿರುತ್ತೆ ಮತ್ತು ಹಾಲಿನ ಗುಣಮಟ್ಟ ಅದರಲ್ಲಿ ಏನಿರುತ್ತೆ ಬೆಣ್ಣೆ ಅಂಶ ಹಾಗೂ SNF-ಗಳಿಂದ ನಾವು ಹಾಲಿನ ಒಂದು ಗುಣಮಟ್ಟವನ್ನು ನಾವು ತಿಳ್ಕೊಳ್ತೀವಿ. ಸೊ ಈ ಎರಡು ದಾಣೆ ಮಿಶ್ರಣ ಕೊಡೋದ್ರಿಂದ ಈ ಎರಡು ಸಹ ಹಾಲಿನಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇರುತ್ತೆ. ಇದರಿಂದ ಏನಾಗುತ್ತೆ ಹಾಲಿನ ಒಂದು ರೇಟ್ ದರನ ಸಹ ಉತ್ತಮವಾಗಿರುತ್ತೆ, ಒಳ್ಳೆ ಲಾಭ ಸಹ ಆಗುತ್ತೆ. ಆಮೇಲೆ ಈ ರಾಸುಗಳಲ್ಲಿ ಈ ಮಾಸ ನಿಂತೋಗುವಿಕೆ, ಕರು ಹಾಕಿದ ನಂತರ ಮಾಸ ನಿಂತೋಗುವಿಕೆ, ಇಂತಹ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ರಾಸುಗಳಿಗೆ ಸಮತೋಲನ ಪಶು ಆಹಾರ ಬಹಳನೇ ಮುಖ್ಯ ಆಗುತ್ತೆ. ಈಗ ಸಮತೋಲನ ಪಶು ಆಹಾರವನ್ನು ಯಾವ ರೀತಿ ನಾವು ತಯಾರು ಮಾಡಬಹುದು ಇದ್ರ ಬಗ್ಗೆ ನಾವು ನೋಡೋಣ. ಸೊ ಸಮತೋಲನ ಪಶು ಆಹಾರ ಅಂದ ತಕ್ಷಣ ನಮ್ಮಲ್ಲಿ ಸ್ಥಳೀಯವಾಗಿ ಲಭ್ಯವಿರತಕ್ಕಂಥ ದವಸ ಧಾನ್ಯದ ಉಪ ಪದಾರ್ಥಗಳು, ದವಸ ಧಾನ್ಯಗಳು ಅಥವಾ ಕಾಳುಗಳು ಹಾಗೂ ಇಂಡಿ, ಖನಿಜ ಮಿಶ್ರಣ, ಉಪ್ಪು, ಈ ಎಲ್ಲವನ್ನು ನಿಗದಿತ ಪ್ರಮಾಣದಲ್ಲಿ ಸೇರಿಸಿ ಮಾಡುವ ಆಹಾರವನ್ನು ನಾವು ಸಮತೋಲನ ಪಶು ಆಹಾರ ಅಂತ ಹೇಳ್ತೀವಿ. ಹಲವಾರು ರೈತರು ಸಮತೋಲನ ಪಶು ಆಹಾರವನ್ನ ಕೊಡದೆ ಅವ್ರ ಮನೆಯಲ್ಲಿ ಏನಿರುತ್ತೋ ಅದೇ ಈಗ ಸಜ್ಜೆ ಅಥವಾ ಸಜ್ಜೆಯನ್ನ ಕುದಿಸಿ ಕೊಡೋದಾಗ್ಲಿ ಅಥವಾ ಯಥೇಚ್ಛವಾಗಿ ಹತ್ತಿ ಕಾಳನ್ನ ಹಿಡೋದಾಗ್ಲಿ, ಯಥೇಚ್ಛವಾಗಿ ಬರೀ ಇಂಡಿಯನ್ನ ಹಿಡೋದಾಗ್ಲಿ, ಈ ರೀತಿಯ ಒಂದು ಪ್ರಾಯೋಗಿಕವಾಗಿ ರೈತರು ತಮಗೆ ತಿಳಿದಂಗೆ ಮಾಡ್ತಾ ಇರ್ತಾರೆ. ಈ ರೀತಿ ಮಾಡಿದಾಗ ವಾತಾವರಣದಲ್ಲಿ ಜಾನುವಾರುಗಳಿಂದ ಮಿಥೇನ್ ಅನಿಲ ಅಂತ ಹೇಳ್ತೀವಿ, ಇದು ಹಸಿರು ಮನೆಯ ಅನಿಲಗಳಲ್ಲಿ ಒಂದು, ಗ್ರೀನ್ ಹೌಸ್ ಗ್ಯಾಸಸ್ ಅಂತಂದೇಳಿ ಕರಿತೀವಿ. ಸೊ ಇದರ ಪ್ರಮಾಣ ಸಹ ಜಾಸ್ತಿ ರಾಸುಗಳಿಂದ ಬಿಡುಗಡೆ ಆಗುತ್ತೆ. ಇವತ್ತು ವಾತಾವರಣದಲ್ಲಿ ಮಿಥೇನ್ ಅನಿಲವೂ ಸಹ ಗ್ರೀನ್ ಹೌಸ್ ಗ್ಯಾಸಸ್ ಅಲ್ಲಿ ಒಂದು. ಸೊ ಇದು ಜಾನುವಾರುಗಳಿಂದಲೂ ಸಹ ಹೊರಹೊಮ್ಮುತ್ತೆ. ಇದರ ಪ್ರಮಾಣವನ್ನು ಸಹ ಕಡಿಮೆ ಮಾಡಬೇಕು ಅಂದ್ರೆ ರಾಸುಗಳಿಗೆ ಸಮತೋಲನ ಪಶು ಆಹಾರ ಬಹಳನೇ ಮುಖ್ಯ ಆಗುತ್ತೆ. ಅಸಮತೋಲನ ಪಶು ಆಹಾರ ಕೊಡೋದ್ರಿಂದ ಈ ಗ್ರೀನ್ ಹೌಸ್ ಗ್ಯಾಸಸ್ ಒಂದು ಎಮಿಷನ್ ಹೊರಗಡೆ ಹೋಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಅಂತ ರಾಸುಗಳ ಆರೋಗ್ಯನೂ ಸರಿ ಇರಲ್ಲ ಹಾಗೂ ಅವುಗಳಲ್ಲಿ ಹೆಚ್ಚಿನ ಪರೋಪಜೀವಿ ರೋಗಗಳು ಸಹ ಕಂಡುಬರುತ್ತವೆ. ಈ ನಿಟ್ಟಿನಲ್ಲಿ ಎಲ್ಲ ರೈತ ಬಾಂಧವರು ದಯವಿಟ್ಟು ಸಮತೋಲನ ಪಶು ಆಹಾರವನ್ನ 8-10 ಲೀಟರ್ ಹಾಲು ಕೊಡತಕ್ಕಂಥ ರಾಸುಗಳಿಗೆ ನಿಗದಿತ ಪ್ರಮಾಣದಲ್ಲಿ ಕೊಟ್ಟರೆ ಬಹಳ ಉತ್ತಮವಾದಂತಹ ಫಲಿತಾಂಶ ಸಿಗುತ್ತೆ, ಲಾಭದಾಯಕ ಹೈನುಗಾರಿಕೆಗೆ ನಾಂದಿಯಾಗುತ್ತೆ. ಹಾಗಾದ್ರೆ ಬನ್ನಿ ನೋಡೋಣ ಯಾವ ರೀತಿ ಸ್ಥಳೀಯವಾಗಿ ಲಭ್ಯ ಇರತಕ್ಕಂಥ ನಮ್ಮ ದವಸ ಧಾನ್ಯದ ಪದಾರ್ಥಗಳನ್ನು ಬಳಸಿ ಸಮತೋಲನ ಪಶು ಆಹಾರವನ್ನ ತಯಾರು ಮಾಡೋದು ಅಂತ ನೋಡೋಣ. ಸೊ ಒಂದು 100 ಕೆಜಿ ಆಹಾರವನ್ನ ನಾವು ತಯಾರು ಮಾಡಬೇಕಂದ್ರೆ ಅದರಲ್ಲಿ ನುಚ್ಚು ಮಾಡಿದ ಕಾಳುಗಳು, ಅದರಲ್ಲಿ ಜೋಳ ಇರಬಹುದು, ಗೋವಿನ ಜೋಳ ಇರಬಹುದು, ಸಜ್ಜೆ, ನವಣೆ, ಸಾವಿ, ರಾಗಿ, ಗೋಧಿ, ಉರುಳಿ, ಅಕ್ಕಿ, ಸೊ ಇದನ್ನ 20-40% ನಾವು ತಗೋಬೇಕಾಗುತ್ತೆ. ಮತ್ತು ಎರಡನೆಯದಾಗಿ ದವಸ ಧಾನ್ಯದ ಉಪ ಪದಾರ್ಥಗಳು, ನಾವೇನು ತೌಡಂತೀವಿ, ಗೋಧಿ ತೌಡಿರಬಹುದು, ಅಕ್ಕಿ ತೌಡಿರಬಹುದು, ಬೇಳೆಕಾಳುಗಳು ತೌಡಿರಬಹುದು, ಇದನ್ನ 25-40% ವರೆಗೂ ಬಳಸಬಹುದು. ಸೊ ಈ ಗೋಧಿ ತೌಡನ್ನ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಮೆಲುಕು ಚೀಲದ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ನಾರಿನ ಅಂಶ ಬೇಕಾಗುತ್ತೆ. ಮತ್ತು ಆ ಒಂದು ಮೆಲುಕು ಚೀಲವನ್ನು ತುಂಬಿಸಬೇಕು ಅಂತಂದ್ರೆ ಹೆಚ್ಚು ನಾರಿರತಕ್ಕಂಥ ಅಂಶವನ್ನು ಕೊಡೋದ್ರಿಂದ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಸರಿಯಾದ ಪ್ರಮಾಣದಲ್ಲಿ ಮೆಲುಕು ಚೀಲದಲ್ಲಿ ಮೇಂಟೈನ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಹಸುವಿನ ಆರೋಗ್ಯ ಚೆನ್ನಾಗಿರುತ್ತೆ, ಇಳುವರಿ ಅಥವಾ ಅದರ ಸಾಮರ್ಥ್ಯ ಎಲ್ಲವೂ ಸಹ ಅಭಿವೃದ್ಧಿಯಾಗುತ್ತೆ. ಮೂರನೇದಾಗಿ ಹಸುಗಳಿಗೆ ಬೇಕಾದಂತಹ ಸಸಾರಜನಕವನ್ನು ಪೂರೈಕೆ ಮಾಡಲಿಕ್ಕೆ ಹಿಂಡಿಗಳನ್ನು ಕೊಡಬೇಕಾಗುತ್ತೆ. ಈ ಹಿಂಡಿಗಳನ್ನ 15-25% ಕೊಡಬೇಕಾಗುತ್ತೆ. ಇದರಲ್ಲಿ ಶೇಂಗಾ ಹಿಂಡಿ ಇರಬಹುದು, ಸೂರ್ಯಕಾಂತಿ ಹಿಂಡಿ ಇರಬಹುದು, ಕುಸುಬೆ ಹಿಂಡಿ ಇರಬಹುದು, ಹತ್ತಿಕಾಳು ಹಿಂಡಿ, ಸೋಯಾಬೀನ್ ಹಿಂಡಿ ಇತ್ಯಾದಿ ಹಿಂಡಿಗಳು ಬರುತ್ತೆ. ಸೊ ನಿಮ್ಮಲ್ಲಿ ಸ್ಥಳೀಯವಾಗಿ ಯಾವ ಹಿಂಡಿಗಳು ಲಭ್ಯ ಇದೆ ಅವುಗಳನ್ನು ಬಳಸಿ 15-25% ಹಿಂಡಿಗಳನ್ನು ಕೊಡಬೇಕಾಗುತ್ತೆ. ಇಲ್ಲಿ ಹಲವಾರು ರೈತರು ಒಂದು ಕಾಮನ್ ಮಿಸ್ಟೇಕ್ ಮಾಡ್ತಾರೆ, ಹತ್ತಿಕಾಳು ಹಿಂಡಿ ಸಿಗ್ತದೆ ಅಂತೇಳಿ ಯಥೇಚ್ಛವಾಗಿ ಹತ್ತಿಕಾಳು ಹಿಂಡಿಯನ್ನು ಕೊಡ್ತಾರೆ. ಈ ಯಥೇಚ್ಛವಾಗಿ ಹತ್ತಿಕಾಳು ಹಿಂಡಿಯನ್ನು ಕೊಡೋದ್ರಿಂದ ಏನಾಗುತ್ತೆ, ಹಸುವಿನ ಹಾಲಿನಲ್ಲಿ ಒಂಥರದ ಸ್ಮೆಲ್ ಬರುತ್ತೆ, ಅದನ್ನ ಕಾಸಿ ಆರಿಸಿದ ಮೇಲೆ ಒಂಥರ ಸ್ಮೆಲ್ ಬರುತ್ತೆ, ಮೊಸರು ಲೋಳೆ ಲೋಳೆಯಾಗಿ ಆಗುತ್ತೆ. ಅಂತ ಹೆಚ್ಚು ಹತ್ತಿಕಾಳು ಹಿಂಡಿಯನ್ನು ಸೇವನೆ ಮಾಡತಕ್ಕಂಥ ಹಸುಗಳ ಆರೋಗ್ಯನೂ ಸಹ ಕೆಡುತ್ತೆ, ಅವುಗಳು ಬೇಗನೆ ಬೆದಿಗ್ ಬರೋದಿಲ್ಲ, ಬೇಗನೆ ಕಟ್ಟೋದಿಲ್ಲ, ಅವುಗಳ ಸಾಮರ್ಥ್ಯ ಕುಂಠಿತವಾಗುತ್ತೆ ಹಾಗೂ ಮಣಕಗಳ ಬೆಳವಣಿಗೆಯ ವೇಗ ಕಡಿಮೆ ಆಗುತ್ತೆ. ಅವು ದೀರ್ಘಕಾಲ ತಗೊಳ್ತವೆ, ಬೆದಿಗ್ ಬರೋದಕ್ಕೆ ದೀರ್ಘಕಾಲ ತಗೊಳ್ತವೆ. ಈ ಎಲ್ಲ ಪ್ರಾಬ್ಲಮ್ಸ್ ಅನ್ನ ನಾವು ನಿಯಮಿತವಾಗಿಡಬೇಕು, ಹತೋಟಿಯಲ್ಲಿಡಬೇಕು ಅಂದ್ರೆ ಹತ್ತಿ ಕಾಳಿಂಡಿಯನ್ನ ರೆಕಮೆಂಡೇಶನ್ಸ್ ಪ್ರಕಾರ ಶೇಕಡಾ 5-10% ಅಷ್ಟೇ ಬಳಸಬೇಕು. ಅಂದ್ರೆ ಒಂದು 5 kg ಅಷ್ಟೇ ನಾವು ಉಪಯೋಗಿಸಬೇಕು. ಮ್ಯಾಕ್ಸಿಮಮ್ ನಾವು 10% ವರೆಗೂ ನಾವು ಈ ಹತ್ತಿ ಕಾಳಿಂಡಿಯನ್ನ ಬಳಸಬಹುದು. ಅದೇ ರೀತಿ ಸ್ಥಳೀಯವಾಗಿ ಕುಸುಬೆ ಹಿಂಡಿ ಇದ್ರೆ ಸಿಗುವಂತಹ ಒಂದು ಸಂದರ್ಭ ಇದ್ರೆ ಅದನ್ನು ಸಹ ಶೇಕಡಾ 5-ಅಷ್ಟೇ ಬಳಸಬೇಕಾಗತ್ತೆ. ಉಳಿದಂತೆ ಶೇಂಗಾ ಹಿಂಡಿ ಇದರಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ ಶೇಂಗಾ ಹಿಂಡಿಯಲ್ಲಿ, ಬಟ್ ಅದರ ಒಂದು ಕಲರ್ ನೋಡಬೇಕಾಗತ್ತೆ. ವಾಸನೆ ಎಲ್ಲ ಚೆನ್ನಾಗಿತ್ತು ಅಂದ್ರೆ 15% ವರೆಗೂ ಬಳಸಬಹುದು. ಆದರೆ ಇಲ್ಲಿ ಶೇಂಗಾ ಹಿಂಡಿ ಬಳಸೋದ್ರಿಂದ ಇದರ ದರ ಜಾಸ್ತಿ ಆಗುತ್ತೆ, ಅದರಿಂದ ಸ್ವಲ್ಪ ಹಿನ್ನಡೆ ಆಗುತ್ತೆ. ಆದರೂ ಸಹ ಇದನ್ನು ನಿಯಮಿತವಾಗಿ ಹತ್ತಿಕಾಳು ಹಿಂಡಿ, ಕುಸುಬೆ ಹಿಂಡಿ ಅಥವಾ ಸೂರ್ಯಕಾಂತಿ ಹಿಂಡಿ ಜೊತೆಯಲ್ಲಿ ಶೇಂಗಾ ಹಿಂಡಿಯನ್ನ 10-15% ವರೆಗೂ ಬಳಕೆ ಮಾಡಬಹುದು. ಈ ರೀತಿ ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ಹಸುವಿನ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ನಾಲ್ಕನೇದಾಗಿ ಲವಣ ಮಿಶ್ರಣ ಅಥವಾ ಖನಿಜ ಮಿಶ್ರಣ ಅಂತೇಳಿ ಹೇಳ್ತೀವಿ. ಇದು ಪ್ರತಿ 100 kg ಆಹಾರಕ್ಕೆ 2 kg ನಾವು ಸೇರಿಸಬೇಕಾಗತ್ತೆ. ಐದನೇದಾಗಿ ಉಪ್ಪು. ಸೊ ಉಪ್ಪು ಸಹ ಬಹಳ ಪ್ರಮುಖವಾದಂತಹ ವಸ್ತು. ಇದು 100 kg ಆಹಾರಕ್ಕೆ 1 kg ಉಪ್ಪನ್ನು ನಾವು ಕೊಡಬೇಕಾಗತ್ತೆ. ಸೊ ಈ ರೀತಿ 5 ಅಂಶಗಳನ್ನ ನಾವು ಒಟ್ಟು ಮಾಡಿ ಒಂದು ಆಹಾರವನ್ನ ರೆಡಿ ಮಾಡಿಟ್ಕೊಂಡು ಇವುಗಳನ್ನ ಡ್ರಮ್ಸ್ ಅಥವಾ ಬಿನ್ಸ್ಗಳಲ್ಲಿ ಪ್ಲಾಸ್ಟಿಕ್ ಡ್ರಮ್ಗಳಲ್ಲಿ ತುಂಬಿಟ್ಕೊಂಡು ಪ್ರತಿ ಲೀಟರ್ ಹಾಲಿನ ಉತ್ಪಾದನೆಗೆ ಹಸುಗಳಲ್ಲಿ ಆದರೆ 400 g ಆಹಾರವನ್ನ, ಎಮ್ಮೆಗಳಲ್ಲಾದರೆ 500 g ಪ್ರತಿ ಲೀಟರ್ ಹಾಲಿನ ಉತ್ಪಾದನೆಗೆ ಕೊಡಬೇಕಾಗುತ್ತೆ. ಜೊತೆಯಲ್ಲೇ ಜೀವನಾಧಾರದ ಆಹಾರ ಅಂತೇಳಿ ಹೇಳ್ತೀವಿ. ಸೊ ಜೀವನಾಧಾರಕ್ಕಾಗಿ 400 kg ತೂಕ ಇರತಕ್ಕಂಥ ಹಸುವಿಗೆ ಕನಿಷ್ಠ 2 kg, 1.5-2 kg ಹಾಗೂ 500 kg ತೂಕ ಇರತಕ್ಕಂಥ ಎಮ್ಮೆಗಳಿಗೆ 2-2.5 kg ವರೆಗೂ ನಾವು ಈ ಜೀವನಾಧಾರದ ಆಹಾರವನ್ನ ಕೊಡಬೇಕಾಗುತ್ತೆ. ನಂತರ ಅವು ಗರ್ಭಧರಿಸಿದ್ರೆ ಮತ್ತೆ ಅಲ್ಲಿ ಸಹ ನಾವು 1 kg ಎಕ್ಸ್ಟ್ರಾ ಆಹಾರವನ್ನ, ಈ ಸಮತೋಲನ ಪಶು ಆಹಾರವನ್ನ ಹಸಿರು ಒಣಮೇವಿನ ಜೊತೆಯಲ್ಲಿ ಕೊಡಬೇಕಾಗುತ್ತೆ. ಸೊ ಈ ರೀತಿಯಾದಂತ ಒಂದು ಸಮತೋಲನ ಪಶು ಆಹಾರವನ್ನ ರಾಸುಗಳಿಗೆ ತಿನ್ನಿಸೋದ್ರಿಂದ ಅವುಗಳಲ್ಲಿ ಉಂಟಾಗ್ತಕ್ಕಂಥ ಅನೇಕ ಪೌಷ್ಟಿಕಾಂಶ ಕೊರತೆ ರೋಗಗಳನ್ನು ಕಡಿಮೆ ಮಾಡಬಹುದು, ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಬಹುದು, ಆರೋಗ್ಯವನ್ನು ಸುಧಾರಿಸಬಹುದು, ಆಮೇಲೆ ಲಾಭದಾಯಕ ಹೈನುಗಾರಿಕೆಗೆ ನಾಂದಿಯಾಗುತ್ತೆ. ಸೊ ಹೈನುಗಾರಿಕೆಯಲ್ಲಿ ಪ್ರತಿ ವರ್ಷಕ್ಕೊಂದು ಕರುವನ್ನು ನಾವು ಪಡೆಯಬೇಕಾಗುತ್ತೆ, ಇಲ್ಲಾಂತಂದ್ರೆ ಹೈನುಗಾರಿಕೆ ಲಾಸಲ್ಲಿ ಹೋಗೋ ಸಂದರ್ಭ ಇರುತ್ತೆ. ಸೊ ಈ ಒಂದು ಕಾರಣದಿಂದ ನಿಗದಿತವಾಗಿ ನಾವು ಪ್ರತಿ ವರ್ಷಕ್ಕೊಂದು ಒಂದು ಕರುವನ್ನು ಪಡೆಯಬೇಕು ಅಂತಂದ್ರೆ ದಾಣಿ ಮಿಶ್ರಣವನ್ನ ನಾನು ಹೇಳಿದ ಹಾಗೆ ರಾಸುಗಳಿಗೆ ತಿನ್ನಿಸೋದ್ರಿಂದ ಸಾಕಷ್ಟು ಲಾಭವನ್ನ ರೈತರು ಮಾಡಬಹುದು. ಅವುಗಳಲ್ಲಿ ಪೌಷ್ಟಿಕಾಂಶದ ಕೊರತೆ ಕಡಿಮೆ ಆದರೆ ಸಾಮರ್ಥ್ಯ ಚೆನ್ನಾಗಿರುತ್ತೆ ಹಾಗೂ ಪರೋಪಜೀವಿ ರೋಗಗಳು ಸಹ ಅವುಗಳಲ್ಲಿ ಕಡಿಮೆ ಆಗುತ್ತೆ. ಈಗ ಹಸಿರು ಮೇವನ್ನ ಒಂದು 400 kg ತೂಕದ ಇರತಕ್ಕಂಥ ರಾಸುವಿಗೆ ಎಷ್ಟು ಕೊಡಬಹುದು ಅಂತಂದ್ರೆ, ನೀವು ಯಥೇಚ್ಛವಾಗಿ ನಿಮ್ಮಲ್ಲಿ ಹಸಿರು ಮೇವು ಸಿಗುತ್ತೆ ಅಂತಂದ್ರೆ ಸುಮಾರು 30-40 kg ಹಸಿರು ಮೇವನ್ನ ಕೊಡಬಹುದು. ಆದರೆ ಒಣಮೇವನ್ನ ಕನಿಷ್ಠ 5-6 kg ಕೊಡಲೇಬೇಕಾಗುತ್ತೆ. ಇದರಿಂದ ಹಾಲಿನ ಇಳುವರಿ ಮತ್ತೆ ಹಾಲಿನ ಗುಣಮಟ್ಟ ಸುಧಾರಣೆ ಆಗುತ್ತೆ ಹಾಗೂ ಶಕ್ತಿಯ ಕೊರತೆನೂ ಸಹ ಕಡಿಮೆ ಆಗುತ್ತೆ, ಆ ಹಸುಗಳ ಆರೋಗ್ಯ ಸಹ ಸುಧಾರಣೆ ಆಗುತ್ತೆ. ಸೊ ಈ ರೀತಿ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡಾಗ ರೈತರು ಸಮತೋಲನ ಪಶು ಆಹಾರವನ್ನ ಮನೆಯಲ್ಲೇ ಮಾಡಿಟ್ಕೊಂಡು ಬಳಸುವಂತದ್ದು ಬಹಳ ಸೂಕ್ತ. ಯಾಕಂದ್ರೆ ಗುಣಮಟ್ಟದ ಪಶು ಆಹಾರವನ್ನ ತಯಾರು ಮಾಡಲಿಕ್ಕೆ ರೈತರಿಂದ ಮಾತ್ರನೇ ಸಾಧ್ಯ. ಬೇರೆ ಯಾವುದೇ ಸಂಸ್ಥೆ ಆಗಲಿ ಅಥವಾ ಈಗ ಹಲವಾರು ಸಂಘ ಸಂಸ್ಥೆಗಳು ಸಮತೋಲನ ಪಶು ಆಹಾರವನ್ನು ಮಾಡೋದ್ರಲ್ಲಿ ತೊಡಗಿಸಿಕೊಂಡಿದ್ದಾವೆ. ಆದರೆ ನಾವು ಮಾಡಿದಂತಹ ಆಹಾರ ಯಾವಾಗಲೂ ಶ್ರೇಷ್ಠವಾಗಿರುತ್ತೆ, ಅದನ್ನು ಬಳಸಬಹುದು. ಮಾಡಲಿಕ್ಕೆ ಆಗದಿದ್ದಂತಹ ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳ ಮುಖಾಂತರ ಮಾರಾಟವಾಗತಕ್ಕಂಥ ಸಮತೋಲನ ಪಶು ಆಹಾರವನ್ನು ಬಳಸಿ ಲಾಭದಾಯಕ ಹೈನುಗಾರಿಕೆಯನ್ನು ರೈತರು ಮಾಡಬಹುದಾಗಿದೆ. ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಇದುವರೆಗೆ ತಜ್ಞವಾಣಿಯಲ್ಲಿ ಸಮತೋಲನ ಪಶು ಆಹಾರ ಕುರಿತು ಡಾ ಶ್ರೀಧರ್ ಜೆಎನ್ ಅವರಿಂದ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಕೇಳಿ ತಿಕೋಟಾ ಗ್ರಾಮದ ಶ್ರೀಮತಿ ಗೌರವ ಮಾತರ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು. ಹಾ ಜನ ಮಗಳಾರಿ ಚಾಂದಗ್ನಿ ಮುರಿ